ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಿತ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಿತ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೆಳಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಎಳ್ಳು ಬೆಳೆಯ ತಳಿಗಳು ಮತ್ತು ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಪಿ ರವಿಶಂಕರ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಹಿಪ್ಪು ನೆರಳೆಗೆ ಬಾಧಿಸುವ ಕೀಟಪೀಡೆ ನಿರ್ವಹಣೆ ಕುರಿತು ಮಾಹಿತಿ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ, ಎಳ್ಳು ಬೆಳೆಯ ತಳಿಗಳು ಮತ್ತು ಬೇಸಾಯ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಪಿ ರವಿಶಂಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ರವಿಶಂಕರ್ ಅವರೇ. ನಮಸ್ಕಾರ. ಎಳ್ಳು ನಮ್ಮ ಮುಖ್ಯವಾದ ಒಂದು ಎಣ್ಣೆಕಾಳಿನ ಬೆಳೆ. ಹೌದು. ಈ ಬೆಳೆಯನ್ನ ನಮ್ಮಲ್ಲಿ ಈ ಪೂರ್ವ ಮುಂಗಾರಿನಿಂದಲೂ ಬೆಳ್ಕೊಳ್ತಾರೆ. ಹೌದು ಹೌದು. ಮತ್ತೆ ಇದನ್ನ ಎರಡು ಬೆಳೆ ಪದ್ಧತಿಯಲ್ಲೂ ಕೂಡ ಕೆಲವು ಕಡೆ ಅಳವಡಿಸ್ಕೊಳ್ತಾರೆ. ಹೌದು. ತಾವಿವತ್ತು ಈ ಎಳ್ಳಿನಲ್ಲಿರುವಂತ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ಎಳ್ಳಿನ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೊದಲನೇದಾಗಿ ರೈತರಿಗೆ ನಮಸ್ಕಾರ. ಈ ಎಳ್ಳು ಒಂದು ಪ್ರಮುಖವಾದಂತಹ ಎಣ್ಣೆಕಾಳು ಬೆಳೆ. ಇದು ಅಲ್ಪಾವಧಿ ಬೆಳೆಯಾಗಿದೆ, ಅಂದರೆ 75-80 ದಿವಸದಲ್ಲಿ ಕಟಾವು ಬಂದ್ಬಿಡುತ್ತೆ. ಆದ್ದರಿಂದ ಈ ಮುಂಗಾರಿನಲ್ಲಿ ಮೊದಲ ಮಳೆ ಏನು ಬರುತ್ತೆ, ಏಪ್ರಿಲ್ ತಿಂಗಳಲ್ಲಿ ಆಗಿರಬಹುದು. ನಾವಿವಾಗ ಮೈಸೂರು, ಚಾಮರಾಜನಗರ ಆ ಪ್ರದೇಶಗಳಲ್ಲಿ ನೋಡ್ತೀವಿ, ಅಲ್ಲಿ ಏಪ್ರಿಲ್ನಲ್ಲೇ ಮಳೆ ಬರುತ್ತೆ ಅಂಥ ಪ್ರದೇಶಗಳಲ್ಲಿ. ಜೊತೆಗೆ ಅದೇ ಮೊದಲ ಮಳೆ ಬಂದ ತಕ್ಷಣ, ಇದು 75-80 ದಿವಸದಲ್ಲಿ ಕಟಾವಾಗುವಂತಹ ಬೆಳೆ ಆಗಿರೋದ್ರಿಂದ, ಮೊದಲ ಮಳೆಗೇನೇ ಇದನ್ನು ಬಿತ್ತನೆ ಮಾಡಿಬಿಟ್ರೆ ಸುಮಾರು ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಈ ಬೆಳೆ ಕಟಾವಾಗುತ್ತೆ. ಇನ್ನು ಪ್ರಮುಖವಾದ ಬೆಳೆಗಳು ಏನಿರ್ತವೆ, ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಇದನ್ನು ರೈತರು ಬಿತ್ತನೆ ಮಾಡಿಕೊಂಡು ಆ ಮುಖ್ಯವಾದ ಬೆಳೆ ಕೂಡ ಬೆಳಿಬೋದು. ಅಂದರೆ ಈ ಎಳ್ಳು ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ಇದು ನಾವು ರೈತರಿಗೆ ಒಂದು ಅಡಿಷನಲ್ ಇನ್ಕಮ್, ಆದಾಯ ಬರೋದು ಅಂತ ಏನು ಹೇಳ್ತೀವಿ ಅದು ಕೊಡುವಂಥದ್ದು. ಜೊತೆಗೆ ಈ ಎಳ್ಳು ಹೆಚ್ಚು ಖರ್ಚು ಬರಲ್ಲ, ಬೇಸಾಯದಲ್ಲಿ ಹೆಚ್ಚು ಖರ್ಚು ಬರಲ್ಲ. ಆದ್ದರಿಂದ ಇದನ್ನು ಒಂದು ಮುಖ್ಯವಾಗಿ ಮುಂಗಾರಿನಲ್ಲಿ ಇದು ಬೆಳೆಯುವಂತಹ ಮಳೆಯಾಶ್ರಯದಲ್ಲೇ ಬೆಳಿಬೋದು. ಹಾಗಾಗಿ ಇದಕ್ಕೆ ನೀರಾವರಿ ಏನು ಬೇಕಾಗಿಲ್ಲ, ಮಳೆಯಾಶ್ರಯದಲ್ಲೇ ಇದು ಬೆಳೆಯುವಂತಹ ಬೆಳೆ. ಜೊತೆಗೆ ಇದರಲ್ಲಿ ಅಮೈನೋ ಆಮ್ಲಗಳು ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗಿದೆ. ಈ ಎಳ್ಳಿನ ಎಣ್ಣೆ ಏನಿದೆ ಇದನ್ನ ಪ್ರಮುಖವಾಗಿ ಖಾದ್ಯ ತೈಲವಾಗಿ ಉಪಯೋಗಿಸ್ತಾರೆ, ಸೌಂದರ್ಯ ವರ್ಧಕ ಪದಾರ್ಥಗಳೇನು ಉತ್ಪನ್ನ ಮಾಡ್ತಾರೆ ಅದರಲ್ಲೂ ಉಪಯೋಗಿಸ್ತಾರೆ, ಸೋಪ್ ತಯಾರಿಕೆ, ಬಹಳಷ್ಟು ಉಪಯೋಗಗಳು ಇದಾವೆ ಇದು. ಇದರಲ್ಲಿ ನಾವು ಎಳ್ಳಿನಲ್ಲಿ ನಾವು ನೋಡಬೇಕು ಅಂತಂದ್ರೆ 48-52% ಎಣ್ಣೆ ಅಂಶ ಇದೆ. ಎಣ್ಣೆಕಾಳುಗಳಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಅತಿ ಹೆಚ್ಚು ಎಣ್ಣೆ ಅಂಶ ಅಂತಲೂ ಹೇಳ್ಬೋದು, 52% ತನಕ ಎಣ್ಣೆ ಅಂಶ ಇದೆ. ಆದ್ರಿಂದ ಇದು ಒಂದು ಪ್ರಮುಖವಾದ ಬೆಳೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇದು ಇಳುವರಿ ಒಂದ್ ಸ್ವಲ್ಪ ಕಡಿಮೆ ಬರೋದ್ರಿಂದ, ಜೊತೆಗೆ ಇದು ವಾಣಿಜ್ಯ ಬೆಳೆಗಳಿಗೆ ನಾವೇನ್ ಹೇಳ್ತೀವಿ, ಮುಸ್ಕಿನ ಜೋಳ ಅಥವಾ ಆಗಿರ್ಬೋದು ಅಥವಾ ಹೂವಿನ ಬೆಳೆ ಆಗಿರ್ಬೋದು, ಬೇರೆ ಯಾವುದೇ ಬೆಳೆಗಳ ಜೊತೆಗೆ ಇದು ಕಾಂಪಿಟೇಷನ್ ಅಂದ್ರೆ ಒಂದು ಸ್ಪರ್ಧೆ ಮಾಡುವಂತಹ ಬೆಳೆ ಅಲ್ಲದೆ ಆಗಿರೋದ್ರಿಂದ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆ, ಇದರ ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮುಖ್ಯವಾಗಿ ನಮ್ಮ ಒಂದು ದೇಶವನ್ನ ಅಥವಾ ಪ್ರಪಂಚವನ್ನ ತೆಗೆದುಕೊಂಡ್ರೆ ಎಲ್ಲೆಲ್ಲಿ ಬೆಳೆಯಲಾಗ್ತಾ ಇದೆ ಅಂತೀರಿ? ಇದನ್ನ ಮುಖ್ಯವಾಗಿ ನಮ್ಮ ವಿಶ್ವದ ಬಹಳ ಪ್ರದೇಶಗಳಲ್ಲಿ, ದೇಶಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ನೈಜೀರಿಯಾ, ಭಾರತ, ಚೈನಾ, ಇನ್ನೂ ಬಹಳಷ್ಟು ಪ್ರದೇಶಗಳಲ್ಲಿ ಬೆಳೀತಾರೆ. ಆದರೆ ಎಲ್ಲಾ ಪ್ರದೇಶಗಳಿಗೆ ನಾವು ತುಲನೆ ಮಾಡಿ ನೋಡಿದ್ರೆ ಭಾರತ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ದೇಶ. ಈ ಎಲ್ಲಾ ದೇಶಗಳಿಗೂ ನಾವು ತುಲನೆ ಮಾಡಿ ನೋಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ನಮ್ಮ ದೇಶದಲ್ಲೇ ಒಂದು 4 ರಾಜ್ಯಗಳು ಇದನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅವುಗಳೆಂದ್ರೆ ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಈ ನಾಲ್ಕು ರಾಜ್ಯಗಳು ನಮ್ಮ ದೇಶದ ಒಟ್ಟು ಉತ್ಪಾದನೆ ಏನಿದೆ ಅದರ ಶೇಕಡ 75-80% ಉತ್ಪಾದನೆ ಈ ನಾಲ್ಕು ರಾಜ್ಯಗಳಿಂದಲೇ ಬರ್ತಾ ಇದೆ. ಇದರ ಜೊತೆಗೆ ನಮ್ಮ ದಕ್ಷಿಣದ ಭಾಗದ ರಾಜ್ಯಗಳಲ್ಲೂ ಇದನ್ನು ಬೆಳೀತಾರೆ, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತಮಿಳ್ನಾಡು. ಇನ್ನು ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಅಂದ್ರೆ ನಮ್ಮ ದೇಶದ ಒಟ್ಟಾರೆ ವಿಸ್ತೀರ್ಣ ಇದು ಸುಮಾರು 17-18 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಅಂತ ಒಂದು ಅಂದಾಜು. ಇತ್ತೀಚಿನ ವರ್ಷಗಳಲ್ಲಿ ಇದು ಕಡಿಮೆ ಆಗ್ತಿದ್ರು, ಈ ಒಂದು ಅಂದಾಜು ಪ್ರಕಾರ ಇಷ್ಟು ವಿಸ್ತೀರ್ಣದಲ್ಲಿ ಈಗಲೂ ಬೆಳೀತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ತಗೊಂಡ್ರೆ ನಮ್ಮ ಮೈಸೂರು ಜಿಲ್ಲೆ ಆಗಿರ್ಬೋದು, ಚಾಮರಾಜನಗರ, ಚಿತ್ರದುರ್ಗ, ಹೊಸದುರ್ಗ ಈ ಭಾಗದಲ್ಲೂ ಜಾಸ್ತಿ ಬೆಳೀತಾರೆ, ಗುಲ್ಬರ್ಗ ಈ ಎಲ್ಲಾ ಭಾಗಗಳಲ್ಲೂ ಮುಖ್ಯವಾಗಿ ಇದನ್ನ ಮುಂಗಾರಿನಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಆಮೇಲೆ ಮಂಡ್ಯ ಅಂತ ಜಿಲ್ಲೆಗಳಲ್ಲಿ ಎಲ್ಲಿ ನೀರಾವರಿ ಸೌಲಭ್ಯ ಇದೆ ಅಂತ ಪ್ರದೇಶಗಳಲ್ಲಿ ಇದನ್ನ ಮೊದಲ ಬೆಳೆ ಭತ್ತ ಬೆಳೆ ಆದ್ಮೇಲೆ ಏನು ತೇವಾಂಶ ಉಳಿದಿರುತ್ತೆ ಆ ತೇವಾಂಶವನ್ನೇ ಉಪಯೋಗಿಸ್ಕೊಂಡು ಹಿಂಗಾರಿ ಬೆಳೆಯಾಗಿ ಕೂಡ ಬೆಳೀತಾರೆ. ಇನ್ನು ಉತ್ತರದ ರಾಜ್ಯಗಳಲ್ಲೂ ಅಷ್ಟೇ ಇದನ್ನ ಹಿಂಗಾರಿ ಬೆಳೆಯಾಗಿ ಬೆಳೀತಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಇದನ್ನ ಎರಡು ಬೆಳೆ ಪದ್ಧತಿಯಲ್ಲೂ ಕೂಡ ಅಳವಡಿಸಿಕೊಳ್ತಾರೆ. ಹೌದು ಹೌದು, ಈಗ ಇದನ್ನ ಮುಂಗಾರಿ ಏನು ನಾವು ಏಪ್ರಿಲ್ ಮೇ ನಲ್ಲಿ ಮಳೆ ಬರತ್ತಲ್ಲ ಆಗ ಹಾಕೊಂಡಾಗ ನಮ್ಮ ಮಳೆಯಾಶ್ರಿತ ಪ್ರದೇಶದಲ್ಲೇನೆ ನಾವು ತಗೊಂಡ್ರು ಇದು 3 ತಿಂಗಳಲ್ಲಿ ಕಟಾವು ಬಂದ್ಬಿಡೋದ್ರಿಂದ ಇನ್ನು ಉಳಿದಿರುವಂತಹ ಮಳೆಗಳನ್ನ ಉಪಯೋಗಿಸ್ಕೊಂಡು ರಾಗಿ ಆಗಿರ್ಬೋದು, ಮುಸ್ಕುನ್ ಜೋಳ ಆಗಿರ್ಬೋದು, ಬೇರೆ ಬೆಳೆಗಳನ್ನ ಬೆಳೆಯುವಂತಹ ಸಾಧ್ಯತೆ ಇದೆ. ಆದ್ರಿಂದ ಈ ಬೆಳೆ ಅಲ್ಲೆಲ್ಲಾನು ಹೆಚ್ಚು ಉಪಯುಕ್ತ ಆಗುತ್ತೆ. ವಿಶೇಷವಾಗಿ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಇದನ್ನ ಬೆಳೀತಾರೆ, ಕನಕಪುರ. ಹೌದು, ಕನಕಪುರ ಸುತ್ತಮುತ್ತ ಅವ್ರದೇ ಒಂದು ಸ್ಥಳೀಯ ತಳಿ ಇದೆ, ಕನಕಪುರ ಸ್ಥಳೀಯ ತಳಿ ಇದೆ ಲೋಕಲ್ಲು, ಅದು ಕಪ್ಪು ಎಳ್ಳು. ಈ ಸ್ಥಳೀಯ ತಳಿಗಳೇನಿದಾವೆ ಇದೆಲ್ಲ ಕಪ್ಪು ಎಳ್ಳಿದು. ಸೊ ಇದನ್ನ ಈ ಪ್ರದೇಶದಲ್ಲಿ ಮಾಗಡಿ ಸುತ್ತಮುತ್ತ, ಕನಕಪುರ ಸುತ್ತಮುತ್ತ ಸಾಕಷ್ಟು ಪ್ರದೇಶದಲ್ಲಿ ಇದನ್ನ ಬೆಳೀತಾರೆ. ಇನ್ನ ಮುಖ್ಯವಾಗಿ ನಾವು ಈ ಒಂದು ಎಳ್ಳಿನ ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳು ಅಂದ್ರೆ ಯಾವ್ಯಾವ ತಳಿಗಳಿದಾವೆ ಅಂತೀರಿ? ಅಂದ್ರೆ ಬಹಳಷ್ಟು ರೈತರು ಈಗ ಇನ್ನೂ ಚಾಲ್ತಿಯಲ್ಲಿರೋದು ಉಪಯೋಗಿಸ್ತಾ ಇರೋದು ಅಂತಂದ್ರೆ ಸ್ಥಳೀಯ ತಳಿಗಳನ್ನ ಉಪಯೋಗಿಸ್ತಾ ಇದ್ದಾರೆ. ನಾನಾಗ್ಲೇ ಹೇಳಿದಂಗೆ ಸ್ಥಳೀಯ ತಳಿಗಳು ಕಪ್ಪು ಎಳ್ಳು, ಅದು TMV3 ಆಗಿರ್ಬೋದು, E8 ಆಗಿರ್ಬೋದು, ಇವೆಲ್ಲ ಬಹಳ ಹಳೆಯ ತಳಿಗಳು. ಇದ್ರ ಜೊತೆಗೆ ಅಲ್ಲಲ್ಲಿ ಆ ಸ್ಥಳೀಯ ಭಾಗದಲ್ಲಿ ಏನೇನು ಅವರು ಉಪಯೋಗಿಸ್ತಾ ಇದ್ದಾರೆ ಅದೇ ಬೀಜನ ಉಪಯೋಗಿಸ್ಕೊಂಡು ಕನಕಪುರ ಲೋಕಲ್ ಅಂತ ಹೇಳ್ತೀವಿ, ಅದು ಮಾಗಡಿ ಲೋಕಲ್ ಅಂತ ಹೇಳ್ತೀವಿ, ಈ ಒಂದು ತಳಿಗಳನ್ನೂ ಉಪಯೋಗಿಸ್ತಾ ಇದ್ದಾರೆ. ಈ ತಳಿಗಳು ಹೇಗೆ ಅಂತಂದ್ರೆ ಒಂದು ಕಪ್ಪೆಳ್ಳಿರುವಂತದ್ದು ಅವಧಿ ಕೂಡ 80-90 ದಿವಸ ಆಗತ್ತೆ. ಜೊತೆಗೆ ಈ ಸ್ಥಳೀಯ ತಳಿಗಳಲ್ಲಿ ಈ ಕಾಯಿಗಳೇನು ಬರುತ್ತೆ ಆಲ್ಟರ್ನೇಟ್ ಬೇರಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಗಿಣ್ಣುಗಳೇನಿರುತ್ತೆ ಒಂದು ಗಿಣ್ಣಿಗೆ ಒಂದೇ ಕಾಯಿ, ಅದರಿಂದ ಇದರಲ್ಲಿ ಇಳುವರಿ ಕಡಿಮೆ ಸ್ಥಳೀಯ ತಳಿಗಳಲ್ಲಿ. ಹಾಗಾಗಿ ಈಗ ಸುಧಾರಿತ ತಳಿಗಳಿದಾವೆ. ಇವಾಗ ನಮ್ಮ ರಾಜ್ಯದಲ್ಲಿ GT1 ಅನ್ನೋ ತಳಿನ ಬಿಡುಗಡೆನೂ ಮಾಡಿ ಆ GT1 ತಳಿನ ರೈತರು ಉಪಯೋಗಿಸ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನೋಡಿದ್ರೆ ಧಾರವಾಡದಿಂದ ಬಿಡುಗಡೆ ಆಗಿರುವಂತಹ DS5 ತಳಿ ಆಗಿರ್ಬೋದು, DS9 ಈ ತಳಿಗಳು, ಈ ಎಲ್ಲಾ ಸುಧಾರಿತ ತಳಿಗಳನ್ನು ಬಿಳಿ ಎಳ್ಳು, ಮುಖ್ಯವಾಗಿ ಬಿಳಿ ಎಳ್ಳು. ಧಾರವಾಡ ಅಂದ್ರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿದೆ DS5 DS9 ಅಂತ. ಇದು ಆ ಪ್ರದೇಶಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದನ್ನ ಬೆಳೀತಾ ಇದಾರೆ, ಇದು ಅದಕ್ಕೆ ಸೂಕ್ತವಾಗಿ ಅಂದ್ರೆ ಕಪ್ಪು ಮಣ್ಣಿನ ಪ್ರದೇಶಗಳಿಗೆ ಸೂಕ್ತ ಅಂತಾರೆ. ಹೌದು. ಇವು ಸುಧಾರಿತ ತಳಿಗಳು, ಇದು ಸುಧಾರಿತ ತಳಿಗಳು. ಜೊತೆಗೆ ದಿನದಲ್ಲಿ ಕಟಾವಿಗೆ ಬರ್ತದೆ GT1 ಅಂತ ನಾನು ಏನ್ ಹೇಳಿದೆ ಅದು ಗುಜರಾತ್ ಇಂದ ಬಿಡುಗಡೆ ಆಗಿರುವಂತದ್ದು. ನಮ್ಮ ಎಲ್ಲಿ ಎಳ್ಳು ಬೆಳೀತಾರೆ ಎಲ್ಲಾ ಪ್ರದೇಶಕ್ಕೂ ಬಿಡುಗಡೆ ಆಗಿದೆ. ಅದರ ಜೊತೆಗೆ GT3 ಅಂತಿದೆ, GT10 ಅಂತಿದೆ, ಈ ತಳಿಗಳು ಬಿಡುಗಡೆ ಆಗಿದೆ. ಈ ಎಲ್ಲಾ ತಳಿಗಳನ್ನ ರೈತರು ಉಪಯೋಗಿಸಬಹುದು, ಬೆಳಿಬಹುದು. ಜೊತೆಗೆ ಈ ಎಲ್ಲಾ ತಳಿಗಳದ್ದು ಸಾಧಾರಣವಾಗಿ ಅವಧಿ ಅಂತಂದ್ರೆ 80-85 ದಿವಸ ಕಟಾವು ಬಂದ್ಬಿಡುತ್ತೆ, 3 ತಿಂಗಳ ಒಳಗಡೆ ಕಟಾವು ಬರುತ್ತೆ. ಇನ್ನ ಮುಖ್ಯವಾಗಿ ನಾವು ಈ ಒಂದು ಎಳ್ಳಿನ ಬೇಸಾಯಕ್ಕೆ ಯಾವ ರೀತಿಯಾದಂತಹ ಜಮೀನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದು ಅಂತೀರಿ? ಸಾಧಾರಣವಾಗಿ ಹೆಚ್ಚು ಫರ್ಟೈಲ್ ಇಲ್ಲದೆ ಇರೋದಂತ ನಾವೇನ್ ಹೇಳ್ತೀವಿ, ಫಲವತ್ತಾಗಿಲ್ದೇ ಇರುವಂತ ಜಾಗದಲ್ಲೇನೆ ಈ ಎಳ್ಳು ಬೆಳೆಯೋದು, ಅಂತ ಹೆಚ್ಚು ಫಲವತ್ತತೆ ಇರೋ ಜಾಗದಲ್ಲಿ ಬೆಳೆಯಲ್ಲ. ಇದನ್ನ ಸಾಧಾರಣವಾಗಿ ಕಪ್ಪ ಮಣ್ಣು ಇರ್ಬೋದು, ಆದರೆ ನೀರು ನಿಲ್ಬಾರದು, ಜೌಗು ಪ್ರದೇಶಕ್ಕೆ ಬರಲ್ಲ, ಅದು ಬಿಟ್ಟು ಸಾಧಾರಣವಾದ ಎಲ್ಲಾ ಮಣ್ಣುಗಳಲ್ಲಿ ಇದು ಬೆಳೀಬಹುದು. ಕಪ್ಪ ಮಣ್ಣಲ್ಲಿ ಹೆಚ್ಚು ಬೆಳವಣಿಗೆ ಬರುತ್ತೆ, ಹೆಚ್ಚು ಇಳುವರಿ ಬರುತ್ತೆ. ಅಂದ್ರೆ ಈ ಒಂದು ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಇದನ್ನ ಸಾಧಾರಣವಾಗಿ ಈ ಮುಂಗಾರಿನಲ್ಲಿ ನಾವು ಏನು ಮೊದಲು ಮಳೆ ಬರುತ್ತೆ, ಬಂದ ತಕ್ಷಣ ಭೂಮಿ ತಯಾರಿ ಮಾಡಿಕೊಂಡು ಹೇಳಬೇಕು ಅಂತಂದರೆ ಕೊಟ್ಟಿಗೆ ಗೊಬ್ಬರ 2-3 ಟನ್ ಎಕರೆಗೆ ಹಾಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಇದಕ್ಕೆ ಬಿತ್ತನೆ ಬೀಜ ಎಷ್ಟು ಪ್ರಮಾಣದಲ್ಲಿ ಬೇಕು? 1 ಎಕರೆಗೆ 1.5-2 ಕೆಜಿ ಸಾಕಾಗುತ್ತೆ. ಸಾಧಾರಣವಾಗಿ ರೈತರು ಏನ್ ಮಾಡ್ತಾರೆ, ಬೀಜ ಎರಚುತ್ತಾರೆ. ಎರಚುವಂತ ವಿಧಾನನೇ ಜಾಸ್ತಿ ಮಾಡೋದು. ರೈತರಿಗೆ ಏನ್ ಹೇಳೋದು ಅಂತಂದ್ರೆ, ಅವರು ಎರಚೋದಕ್ಕೆ ಬದಲು 1 ಅಡಿ 30 ಸೆಂಟಿಮೀಟರ್ ಏನಿದೆ, 1 ಅಡಿದು ಸಾಲುಗಳು ಮಾಡಿಕೊಂಡು ಸಾಲುಗಳಲ್ಲಿ ಹಾಕೊಂಡ್ರೆ ಹೆಚ್ಚು ಉಪಯುಕ್ತ. ಇದರಿಂದ ಏನಾಗುತ್ತೆ, ಬೀಜದ್ದು ಕಡಿಮೆ ಬೇಕಾಗುತ್ತೆ 1. 2, ಸಾಲುಗಳ ಮಧ್ಯೆ ಕಳೆ ತಗೊಳ್ಳೋದು ರೈತರಿಗೆ ಈಸಿ ಆಗುತ್ತೆ. ಈ ಅಂತರ ಬೇಸಾಯ ಮಾಡಕ್ಕೂ, ಅಂತರ ಬೇಸಾಯ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಇದು ಹೆಚ್ಚು ಉಪಯೋಗ ಆಗುತ್ತೆ. ಆದ್ರಿಂದ ಎರಚೋದಕ್ಕೆ ಬದಲು ರೈತರು ಇದನ್ನ ಸಾಲು ಮಾಡಿಕೊಂಡು ಸಾಲಿನಲ್ಲಿ ಬಿತ್ತನೆ ಮಾಡೋದು ಒಳ್ಳೇದು. ಈ ಬೀಜಗಳು ಬಹಳ ಸಣ್ಣ ಇರೋದ್ರಿಂದ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ರೈತರು ಅವರಲ್ಲೇ ಉಳಿಸ್ಕೊಂಡಿರೋಂತ ಬೀಜ ಆದ್ರೂ ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡಬೇಕು. ಕ್ಯಾಪ್ಟನ್ ಈ ತರದ ಏನು ಔಷಧಿಗಳು ಸಿಗ್ತವೆ, 1 ಕೆಜಿಗೆ 2 ಗ್ರಾಂ, ಈ ಲೆಕ್ಕದಲ್ಲಿ ಬೀಜೋಪಚಾರ ಮಾಡಿ ಬೀಜನ ಮರಳಿನ ಜೊತೆ ಬೆರೆಸ್ಕೊಂಡು, ಸಣ್ಣ ಇರೋದ್ರಿಂದ ಮರಳಿನ ಜೊತೆ ಬೆರೆಸ್ಕೊಂಡು ಸಾಲಿನಲ್ಲಿ ಹಾಕೊಂಡು ಹೋಗೋದು ಒಳ್ಳೆಯದು. ಜೊತೆಗೆ ಬಿತ್ತನೆ ಮಾಡುವಾಗ ಮುಖ್ಯವಾಗಿ ಒಂದು ಗಮನಿಸಬೇಕಾದ ಅಂಶ ಅಂತಂದ್ರೆ, ಆಳಕ್ಕೆ ಹಾಕಬಾರ್ದು. ಯಾಕೆಂದ್ರೆ ಬೀಜ ಬಹಳ ಸಣ್ಣ ಇರೋದ್ರಿಂದ ಆಳಕ್ಕೆ ಹಾಕದಷ್ಟು ಮೊಳಕೆ ಬಹಳ ತಡ ಆಗುತ್ತೆ, ಆಮೇಲೆ ಬಹಳಷ್ಟು ಮೊಳಕೆ ಬರುವಂತ ಚಾನ್ಸಸ್ಸೇ ಇರಲ್ಲ. ಹಾಗಾಗಿ 1.5-2 ಸೆಂಟಿಮೀಟರ್ ಅದಕ್ಕಿಂತ ಆಳ ಹಾಕಬಾರ್ದು. ಸಾಧಾರಣವಾಗಿ ಮೇಲ್ಗಡೆನೆ ಬೀಳೋಂಗ್ ಹಾಕಿದ್ರೆ ಒಳ್ಳೇದು. ಹಾಗಾಗಿ ಸಾಲಿನಲ್ಲಿ ಅವ್ರು ಬಿತ್ತನೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕಿ ನಂತರ ಅವ್ರು ಬಿತ್ತನೆ ಮಾಡಿಕೊಂಡು ಬಿತ್ತನೆ ಮಾಡುವಾಗ ರಸಗೊಬ್ಬರದ ಪ್ರಮಾಣ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, ಈ ಅಂಶವನ್ನು ಒದಗಿಸುವಂತಹ ರಸಗೊಬ್ಬರವನ್ನು ಅವರು ಬಿತ್ತನೆ ಸಮಯದಲ್ಲಿ ಹಾಕೊಂಡು ಬಿತ್ತನೆ ಮಾಡಿ ತದನಂತರ ಮೇಲುಗೊಬ್ಬರವಾಗಿ 10 ಕೆಜಿ ಸಾರಜನಕ ಒದಗಿಸುವಂತ ಗೊಬ್ಬರನ ಸುಮಾರು ಬೆಳೆ 30-35 ದಿವಸದ ಬೆಳೆ ಆಗಿರುವಾಗ ಇದನ್ನು ಕೊಟ್ಟರೆ ಈ ಬೆಳೆಗೆ ಸಾಕಾಗುತ್ತೆ. ಇದು ಗೊಬ್ಬರ. ಗೊಬ್ಬರ ಇನ್ನು ಮುಖ್ಯವಾಗಿ ಎಳ್ಳಿನ ಬೆಳೆಯಲ್ಲಿ ಬಿತ್ತನೆ ಮಾಡಿದಾದ್ಮೇಲೆ ಏನೇನು ಕ್ರಮ ಕೈಗೊಳ್ಬೇಕಾಗತ್ತೆ? ಬಿತ್ತನೆ ಮಾಡಾದ್ಮೇಲೆ ಅಂತಂದ್ರೆ, ಅದೇ ನಾನು ಹೇಳಿದಂಗೆ ಸಾಲಿನಲ್ಲಿ ಮಾಡ್ಕೊಳ್ಳೋದು ಒಂದು. ಅದರ ಜೊತೆಗೆ ಬೇಸಾಯ ಏನು, ನಾವು ಅಂತರ ಬೇಸಾಯ ಮಾಡ್ತೀವಿ, ಅಂತರ ಬೇಸಾಯನ 2-3 ಬಾರಿ ಮಾಡೋದು ಒಳ್ಳೇದು. ಅದ್ ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೆ ನಾನು ಹೇಳಿದ್ದು ಸಾಲಿನಲ್ಲಿ ಹಾಕೊಂಡಾಗ ಏನಾಗುತ್ತೆ, ಅಂತರ ಬೇಸಾಯ ಮಾಡ್ಲಿಕ್ಕೂ ಈಸಿ ಆಗುತ್ತೆ. ಜೊತೆಗೆ ಇಲ್ಲಾಂದ್ರೆ ಅವ್ರು ಬಿತ್ತನೆ ಮಾಡುವಾಗ ಕೂರ್ಗೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಕೂರ್ಗೆ ಉಪಯೋಗಿಸ್ಕೊಂಡು ಬಿತ್ತನೆ ಮಾಡಿಬಿಟ್ರೆ ಸಾಲುಗಳು ಬರುತ್ತೆ, ಸಾಲುಗಳ ಮಧ್ಯೆ ಅವ್ರು ಅಂತರ ಬೇಸಾಯ ಮಾಡಿದಾಗ ಮಣ್ಣು ಸಡಿಲ ಆಗುತ್ತೆ, ಮಳೆ ನೀರು ಹಿಡಿದಿಟ್ಕೊಳ್ಳುತ್ತೆ, ಜೊತೆಗೆ ಕಳೆ ನಿಯಂತ್ರಣ ಆಗುತ್ತೆ. ಈ ಎಲ್ಲಾ ಅಂಶಗಳು ಆಗೋದ್ರಿಂದ 2-3 ಬಾರಿ ಅವರು ಮಣ್ಣಿನ ಒಂದು ತೇವಾಂಶವನ್ನು ಅನುಸರಿಸಿ, ಮಳೆ ಪ್ರಮಾಣವನ್ನು ಅನುಸರಿಸಿ 2-3 ಬಾರಿ ಇದನ್ನ ಅಂತರ ಬೇಸಾಯ ಮಾಡೋದು ಒಳ್ಳೆಯದು. ಇನ್ನೊಂದು, ಎಲ್ಲೂನು ಅವರು ಗಿಡ ಬೆಳವಣಿಗೆ ಹಂತದಲ್ಲಿರುವಾಗ ಯಾವುದೇ ಸಂದರ್ಭದಲ್ಲಿ ಹೆಚ್ಚು ಮಳೆ ಆದ್ರೂ ಮಳೆ ನೀರು ನಿಲ್ಲಬಾರದು, ಅದನ್ನ ಒಂದು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ನೀರು ಬಸ್ದೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ, ನೀರು ಬಸ್ದೋಗೋ ರೀತಿ ನಿಲ್ಲಬೇಕು. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಯಾವ ಕೀಟ ರೋಗಗಳು ಬರ್ತವೆ ಅಂತೀರಿ? ಈ ಬೆಳೆಗೆ ಸಾಧಾರಣವಾಗಿ ಅಂತ ಕೀಟದ ಬಾಧೆ ಜಾಸ್ತಿ ಏನಿಲ್ಲ. 1-2 ಮುಖ್ಯವಾದ ರೋಗಗಳು ಬರ್ತವೆ. 1, ಬೂದಿ ರೋಗ ಅಂತ ಹೇಳ್ತೀವಿ. ಬೂದಿ ರೋಗ ಪೌಡ್ರಿ ಮಿಳ್ಳು ಅಂತ ಏನ್ ಹೇಳ್ತೀವಿ, ಅದು ಎಲೆಗಳ ಮೇಲೆ ಬರುತ್ತೆ, ಬೂದಿ ಇದ್ದಂಗೆ ಇರುತ್ತೆ. ಅದೇನಾಗುತ್ತೆ, ಅದು ಎಲೆ ಪೂರ್ಣ ಪಸರಿಸಿದಾಗ ಫೋಟೋಸಿಂಥಸಿಸ್ ಅಂತ ಏನ್ ಹೇಳ್ತೀವಿ, ಆಹಾರ ತಯಾರಿಕಾ ಕ್ರಿಯೆನೆ ನಿಂತೋಗುತ್ತೆ. ಸಾಧಾರಣವಾಗಿ ಈ ರೋಗ ಬರುವಂತದ್ದು ಮೋಡ ಕವಿದ ವಾತಾವರಣ ಇದ್ದಾಗ, ತೇವಾಂಶ ಜಾಸ್ತಿ ಇದ್ದಾಗ, ನೀರು ಜಾಸ್ತಿ ನಿಂತಿದ್ದಾಗ, ಇಂಥ ಸಂದರ್ಭಗಳಲ್ಲಿ ಈ ರೋಗ ಕಾಣಿಸುತ್ತೆ. ಬೂದಿ ರೋಗ ಏನಂತ ಹೆಚ್ಚು ಹಾನಿಕಾರಕ ಅಲ್ಲ, ಜೊತೆಗೆ ಅದೇ ಮಳೆ ಹೆಚ್ಚಾದಾಗ ಇಂಥ ಸಂದರ್ಭದಲ್ಲಿ ಅಷ್ಟೇ ಈ ರೋಗ ಬರುತ್ತೆ. ಇಂಥ ರೋಗ ಬಂದಾಗ ರೈತರು ಸಾಧಾರಣವಾಗಿ ಸಲ್ಫಾಕ್ಸ್ ಅಂತ ಒಂದು ಔಷಧಿ ಬರುತ್ತೆ, ನೀರಿನಲ್ಲಿ ಕರಗುವಂತ ಗಂಧಕ. ಗಂಧಕ ಹೆಚ್ಚು ಪರಿಣಾಮಕಾರಿ ಇದರ ಮೇಲೆ. ಪ್ರತಿ ಲೀಟರ್ ನೀರಿಗೆ 1-3 ಗ್ರಾಂ, 3-3.5 ಗ್ರಾಂ ಅಷ್ಟು ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ರೋಗನ ಹಾತಾಟಿ ಮಾಡಬಹುದು. ಇನ್ನೊಂದು ಪ್ರಮುಖವಾದ ರೋಗ ಅಂತಂದ್ರೆ ಫಿಲ್ಲೋಡಿ ಅಂತ ಹೇಳ್ತೀವಿ. ಇದು ವೈರಾಣುವಿಂದ ಹರಡುವಂತ ರೋಗ. ಇದು ಹೆಚ್ಚು ಪ್ರಭಾವಶಾಲಿ ಮತ್ತೆ ಇಳುವರಿಗೆ ಕುಂಠಿತ ಮಾಡುವಂತ ರೋಗ. ಇದು ಅಂದ್ರೆ ಆರ್ಥಿಕವಾಗಿ ಸಾಕಷ್ಟು ಪರಿಣಾಮ ಬೀರುವಂತ ರೋಗ. ಹೌದು. ಇದು ಹೇಗೆ ಅಂದ್ರೆ, ಹೂ ಬರುವಂತ ಸಂದರ್ಭಕ್ಕಿಂತ ಮುಂಚೆ ಏನಾದರೂ ಕಾಣಿಸ್ಕೊಂಡ್ರೆ ಎಲ್ಲಾ ಹೂಗಳು ಹೂವಾಗೋದಕ್ಕೆ ಬದಲು ಆ ಹೂ ಎಲೆ ಆಕಾರದಲ್ಲಿ ತಿರುಗ್ಬಿಡುತ್ತೆ, ಪರಿವರ್ತನೆ ಆಗುತ್ತೆ, ಪರಿವರ್ತನೆ ಆಗ್ಬಿಡುತ್ತೆ. ಗಿಡ ಬೆಳೆದ್ರೂನು ಹೂ ಬರಲ್ಲ, ಕಾಯಿ ಬರಲ್ಲ, ಎಲೆಗಳಿರ್ತವೆ, ಬರೀ ಎಲೆ ಹೂವನು ಎಲೆ ಆಕಾರ ಆಗ್ಬಿಡುತ್ತೆ. ಜೊತೆಗೆ ಈ ರೋಗ ವೈರಾಣುವಿಂದ ಹರಡೋದು ಅಂತಂದ್ರೆ, ವೈರಾಣುವನ್ನ ನಮ್ಮ ಜಿಗಿ ಹುಳು ಮತ್ತೆ ನುಸಿ ಅಂತ ಏನ್ ಹೇಳ್ತೀವಿ, ಆ ವೈರಾಣುನ ಅದು ಹರಡುತ್ತೆ, ಇದ್ರ ಮೂಲಕ ಹರಡುತ್ತೆ ಆ ರೋಗ, ಕೀಟಗಳ ಮೂಲಕ. ಹೌದು. ಜೊತೆಗೆ ಆ ಕೀಟಗಳ ಸಂತಾನಾಭಿವೃದ್ಧಿ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ, ಡ್ರೈ ವೆದರ್, ಶುಷ್ಕ ವಾತಾವರಣ ಇರುವಾಗ, ಉಷ್ಣಾಂಶ ಜಾಸ್ತಿ ಇದ್ದಾಗ ಅದರ ಒಂದು ಸಂತಾನಾಭಿವೃದ್ಧಿ ಜಾಸ್ತಿ ಆಗುತ್ತೆ. ಅದು ಯಾವಾಗ ಸಂತಾನಾಭಿವೃದ್ಧಿ ಜಾಸ್ತಿ ಆಗುತ್ತೋ ರೋಗ ಹರಡುವಿಕೆ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಪೂರ್ವ ಮುಂಗಾರಿನಲ್ಲಿ ನಾವು ಬೆಳೆದಾಗ ಹೌದು ಮಳೆ ಕಡಿಮೆ ಇರುತ್ತೆ ಅವಾಗ. ಹೌದೌದು. ಅದೇ ಕಾರಣದಿಂದ ಪೂರ್ವ ಮುಂಗಾರಿನಲ್ಲಿ ಏಪ್ರಿಲ್ ಮೇ ನಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಮಳೆ ಕಡಿಮೆ ಇದ್ರೂನು ಇದು ಹೂ ಬರೋ ಹಂತ ದಾಟಬಿಟ್ರೆ ಏನು ತೊಂದರೆ ಇರಲ್ಲ. ಅಂದ್ರೆ 40-45 ದಿವಸದ ಒಳಗಡೆ ಈ ಹೂವ ಬಂದು ಮುಗಿದೋಗ್ಬಿಡತ್ತೆ. ಅದಕ್ಕಾಗಿ ಪೂರ್ವ ಮುಂಗಾರು ಏಪ್ರಿಲ್ ಅಥವಾ ಮೇ ನಲ್ಲಿ ಹಾಕಿದಾಗ ಈ ರೋಗದ ಬಾಧೆ ಕಡಿಮೆ. ಹಾಗಾಗಿ ರೈತರು ಹೆಚ್ಚು ಇದನ್ನ ಮೇ ಮಳೆಗೆ ಬಿತ್ತನೆ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ರೋಗ ಕಡಿಮೆ ಬರುತ್ತೆ. ಹಾಗೂ ಆಕಸ್ಮಿಕ ಏನಾದರೂ ಈ ರೋಗ ಕಂಡು ಬಂತು ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕು. ಕೀಟ ನಿಯಂತ್ರಣಕ್ಕೆ ಈ ರೋಗ ಅಂತ ನಿಯಂತ್ರಣ ಮಾಡಕ್ಕಾಗಲ್ಲ. ಹಾಗಾಗಿ ಈ ರೋಗ ಬಂದಾಗ ರೋಗ ಬಂದಿರುವಂತಹ ಹೆಚ್ಚು ಬಾಧಿತವಾಗಿರುವಂತಹ ಗಿಡ ಕಿತ್ತಾಕಬೇಕು ಒಂದು, ಯಾಕೆಂದ್ರೆ ಅಲ್ಲಿಂದ ರೋಗ ಹರಡುತ್ತೆ. ಮೊದಲು ಗಿಡ ಕಿತ್ತಾಕಬೇಕು, ನಂತರ ಕೀಟನಾಶಕ ಉಪಯೋಗಿಸಿ ಈ ಹರಡೋದನ್ನ ತಡೆಗಟ್ಟಬೇಕು. ಮಾನಕ್ರೋಟಫಾಸ್ ಆಗಿರ್ಬೋದು ಅಥವಾ ಕ್ಲೋರೋಪೈರಿಫಾಸ್ ಅಂತ ಏನ್ ಸಿಗ್ತವೆ ಅದನ್ನ ಉಪಯೋಗಿಸಿ ಈ ಕೀಟವನ್ನ ನಿಯಂತ್ರಣ ಮಾಡಿಕೊಂಡ್ರೆ ರೋಗ ಹತೋಟಿಗೆ ಬರುತ್ತೆ. ಇನ್ನ ಈ ಒಂದು ಬೆಳೆ ಕೊಯ್ಲಿಗೆ ಬಂದಿದೆ ಅಂತ ಹೇಗೆ ತಿಳ್ಕೋಬಹುದು ಅಂತೀರಿ? ಇದು ಸಾಧಾರಣವಾಗಿ 75-80 ದಿವಸ ದಾಟದಾಗ ಏನಾಗುತ್ತೆ, ಕಾಂಡಗಳು ಎಲ್ಲಾನು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಕಾಯಿ ಏನು ಬಂದಿರುತ್ತೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಬಲಿತಿರುತ್ತೆ. ಬಲಿತಾದ್ಮೇಲೆ ಹಳದಿ ಬಣ್ಣಕ್ಕೆ ಯಾವಾಗ ತಿರುಗುತ್ತೆ, ಇದು ಕಟಾವಿಗೆ ತಯಾರಾಗಿದೆ ಅನ್ನೋ ಸೂಚನೆಯನ್ನು ಕೊಡುತ್ತೆ. ಅಂತ ಸಂದರ್ಭದಲ್ಲಿ ಸಾಧಾರಣವಾಗಿ ರೈತರು ಏನ್ ಮಾಡ್ತಾರೆ, ಬುಡದ ಸಮೇತ ಗಿಡಗಳನ್ನ ಕುಯ್ದು ಮೆದೆ ಹಾಕಿ ಅಥವಾ ರಾಶಿ ಹಾಕಿ ಒಣಗಿಸ್ತಾರೆ. ಒಣಗಿಸಿದ ನಂತರ ಅದನ್ನ ಒಂದು ಕಟ್ಟಿಗೆ ತಗೊಂಡು ಬಡದ್ರೆ ಬೀಜ ಏನಿರುತ್ತೆ, ಕಾಯಿನಿಂದ ಈಸಿಯಾಗಿ ಬಿಡಿಸ್ಕೊಂಡು ಬೀಜ ಹೊರಗಡೆ ಸುಲ್ಕೋಬಹುದು. ಸಾಧಾರಣವಾಗಿ ಮಾಡುವಂತಹ ಒಂದು ವಿಧಾನ. ಕೊಯ್ಲು ಮಾಡೋ ತಡ ಮಾಡಿದ್ರೆ ಏನಾದ್ರು ತೊಂದರೆ ಆಗ್ಬೋದು? ಸುಮಾರು ಇವಾಗಿರುವಂತ ಎಲ್ಲಾ ತಳಿಗಳಲ್ಲೂ ಕಾಯಿ ಬಲ್ತಾದ್ಮೇಲೆ ಹಾಗೆ ಬಿಟ್ರೆ ಅದು ಕಾಯಿ ಒಡ್ಕೊಂಡ್ಬಿಡತ್ತೆ. ಇನ್ನೊಂದು, ಕಾಯಿ ಒಡ್ಕೊಂಡ್ರೂನು ಇದು ಕಾಯಿನಲ್ಲಿ ಹೇಗಿರುತ್ತೆ ಅಂತಂದ್ರೆ, 4 ಪದರಗಳು, ಸೆಗ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಆ ವಿಭಾಗಗಳು ಅದರಲ್ಲಿ ಬೀಜಗಳು ಒಂದರ ಮೇಲೆ ಒಂದು ಜೋಡಿಸ್ಕೊಂಡಿರುತ್ತೆ. ಇವನ್ ಅದು ಕಾಯಿ ಒಡ್ಕೊಂಡ್ರು ಒಂದೂ ಬೀಜ ಬೀಳಲ್ಲ. ಆದರೆ ನಾವು ಕಟಾವು ಮಾಡ್ಲಿಕ್ಕೆ ಯಾವಾಗ ಗಿಡನ ಒಂದು ಚೂರು ಬಗ್ಗಿಸ್ತೀವಿ ಬೀಜ ಉದುರೋಗುತ್ತೆ. ಆದ್ರಿಂದ ಹಾಗಾಗಿ ಆ ಕಾಯಿ ಒಡೆಯೋದಕ್ಕಿಂತ ಮುಂಚೆನೆ ಕಟಾವು ಮಾಡಿಕೊಂಡ್ರೆ ಒಳ್ಳೆಯದು. ಅದೊಂದು ಎಚ್ಚರಿಕೆ ವಹಿಸಬೇಕಾಗ ಇನ್ನು ಇಳುವರಿಯನ್ನು ಎಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ಸಾಧಾರಣವಾಗಿ ಸುಧಾರಿತ ತಳಿಗಳೇನಿರ್ತವೆ, ಸುಧಾರಿತ ತಳಿಗಳಲ್ಲಿ ನಾವು ಒಂದು 4-5 ಕ್ವಿಂಟಾಲ್ ಎಕರೆಗೆ ನಿರೀಕ್ಷೆ ಮಾಡಬಹುದು. ಇವಾಗ ನಮ್ಮ ರಾಜ್ಯದ ಸರಾಸರಿ ಇಳುವರಿ ತಗೊಂಡ್ರೆ 2-2.5 ಕ್ವಿಂಟಾಲ್ ಇದೆ ಎಕರೆಗೆ. ಆಮೇಲೆ ಸ್ಥಳೀಯ ತಳಿಗಳಲ್ಲಿ ನಾನು ಹೇಳದಂಗೆ ಒಂದು ಗಿಣ್ಣಿಗೆ ಒಂದೇ ಕಾಯಿ ಇರೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ. ಈ ಎಲ್ಲಾ ಸುಧಾರಿತ ತಳಿಗಳು ಏನು ಹೊಸ ತಳಿಗಳಿದಾವೆ, ಇದರಲ್ಲಿ ಒಂದು ಗಿಣ್ಣಿಗೆ 6-8 ಕಾಯಿ ಬರುತ್ತೆ. ಹಾಗಾಗಿ ಇಳುವರಿ ಜಾಸ್ತಿ ಬರುತ್ತೆ. ಒಂದು 4-5 ಕ್ವಿಂಟಾಲ್ ತನಕ ನಿರೀಕ್ಷೆ ಮಾಡಬಹುದು. ಇನ್ನು ಈ ಒಂದು ಎಳ್ಳಲ್ಲೂ ಕೂಡ ಏನಾದರೂ ಸಂಕರಣ ತಳಿಗಳನ್ನು ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಆಗಿದೆಯೇ? ಇದರಲ್ಲಿ ಚೈನಾ ದೇಶದವರು ಎಳ್ಳಿನಲ್ಲಿ ಸಂಕರಣ ತಳಿ ತಗೊಂಬಂದಿದ್ದಾರೆ. ಆ ಸಂಕರಣ ತಳಿ ಸುಮಾರು 1 ಎಕರೆಗೆ 6-8 ಕ್ವಿಂಟಾಲ್ ತನಕ ಕೊಡುತ್ತೆ. ಇದಕ್ಕಿಂತ ಒಂದು 2 ಕ್ವಿಂಟಾಲ್ ಹೆಚ್ಚಿಗೆ ಕೊಡುವ, 2-3 ಕ್ವಿಂಟಾಲ್ ತನಕ ಹೆಚ್ಚಿಗೆ ಕೊಡುತ್ತೆ. ಆದರೆ ಸಂಕರಣ ತಳಿನಲ್ಲಿ ಅದನ್ನು ಮಾಡಬೇಕು ಅಂದ್ರೆ ತೊಂದರೆ ಏನಿದೆ ಅಂದ್ರೆ, ಇದು ಸ್ವಕೀಯ ಪರಾಗಸ್ಪರ್ಶ ಆಗುವಂತಹ ಗಿಡ. ಹಾಗಾಗಿ ಇದರಲ್ಲಿ ಒಂದು ಮೇಲ್ ಸ್ಟರೈಲ್ ಲೈನ್ ಅಂತ ಏನ್ ಹೇಳ್ತೀವಿ, ಸಂಕರಣ ತಳಿ ಮಾಡಬೇಕು ಅಂದ್ರೆ ಅದನ್ನು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಬಂಜೆ ಸಾಲು. ಹೌದು, ಅದನ್ನು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಚೈನಾದಲ್ಲಿ ಇದೆ ಸಂಕರಣ ತಳಿ, ಇದೆ ನಮ್ಮಲ್ಲೂ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳಿರಬಹುದು, ಈ ರೋಗ ನಿರೋಧಕ ತಳಿಗಳಿರಬಹುದು, ಅದರ ಜೊತೆಗೆ ಇದು ಮಳೆಯಾಶ್ರಯದಲ್ಲಿ ಬೆಳೆಯೋದ್ರಿಂದ ಬರ ಸಹಿಷ್ಣುತೆ ಹೊಂದಿರುವಂತಹ ತಳಿಗಳು ಅದು ಅವಶ್ಯಕ ಇದೆ, ನಮ್ಮಲ್ಲಿ ಅವಶ್ಯಕ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೂಡ ಅದರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಿದ್ದೀವಿ. ನೋಡೋಣ, ಬರ ಸಹಿಷ್ಣುತೆ ಹೊಂದಿರುವಂತಹ ತಳಿಗಳನ್ನ ಇದನ್ನೆಲ್ಲನೂ ಸ್ವಲ್ಪ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ರೈತ ಬಾಂಧವರೇ, ತಮಗೆ ಈ ಎಳ್ಳಿನ ಬೆಳೆಯ ಒಂದು ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ರವಿಶಂಕರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9909190926. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9909190926. ತುಂಬ ಸಂತೋಷ ಡಾಕ್ಟರ್ ರವಿಶಂಕರ್ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಎಳ್ಳಿನಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಎಳ್ಳು ಬೆಳೆಯ ತಳಿಗಳು ಮತ್ತು ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಪಿ ರವಿಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು? ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ. ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ. ಕೃಷಿರಂಗದಲ್ಲಿ ಈಗ ಹಿಪ್ಪು ನೇರಳೆಗೆ ಬಾಧಿಸುವ ಕೀಟಪೀಡೆ ನಿರ್ವಹಣೆ ಕುರಿತು ಮಾಹಿತಿ. ಹಿಪ್ಪು ನೇರಳೆಯನ್ನ ಬಾಧಿಸುವಂತಹ ಮುಖ್ಯವಾದ ಕೀಟಪೀಡೆಗಳಲ್ಲಿ ಎಲೆ ಸುರುಳಿ ಕೀಟ ಕೂಡ ಬಹಳ ಮುಖ್ಯವಾದಂಥದ್ದು. ಇದು ಜುಲೈನಿಂದ ಪ್ರಾರಂಭವಾಗಿ ಜನವರಿ ತನಕ ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೂಡ ಕಂಡುಬರುತ್ತೆ. ಈ ಒಂದು ಎಲೆ ಸುರುಳಿ ಕೀಟದ ಹಾನಿಯ ಲಕ್ಷಣಗಳಿಗೆ ಬಂದರೆ, ಮುಂಗಾರಿನಲ್ಲಿ ಕಡ್ಡಿ ಕಟಾವು ಮಾಡಿದ 12-15 ದಿನದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಮರಿ ಹುಳುಗಳು ಕುಡಿ ಎಲೆಯೊಳಗಡೆ ಸೇರಿಕೊಂಡು ಹಸಿರು ಭಾಗವನ್ನು ಕೆರೆದು ತಿಂತವೆ. ಇದರಿಂದ ಕುಡಿ ಎಲೆಗಳ ಅಂಚು ಸುಟ್ಟಂತೆ ಕಾಣುತ್ತೆ. ಬೆಳೆದಂಥ ಹುಳುಗಳು ಎಳೆಯ ಎಲೆಗಳನ್ನು ಹೆಣೆದು ಅಂಟಿಸಿಕೊಂಡು ಅದರೊಳಗೆ ಸೇರಿಕೊಂಡು ಯಥೇಚ್ಛವಾಗಿ ತಿಂದು ಚಾಕಿ ಸೊಪ್ಪಿನ ಇಳುವರಿಯಲ್ಲಿ ನಷ್ಟವನ್ನು ಉಂಟು ಮಾಡ್ತವೆ. ಹಾಗೆಯೇ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಬಾಧಿತ ಎಲೆಗಳ ಕೆಳಭಾಗದ ಎಲೆಗಳ ಮೇಲೆ ಅವು ಹಾಕಿರುವಂಥ ಹೆಕ್ಕೆಗಳು ನಮಗೆ ಕಾಣಿಸ್ತವೆ. ಈ ಎಲೆ ಸುರುಳಿ ಕೀಟದ ನಿರ್ವಹಣೆಗೆ ಬಂದರೆ, ಆಳವಾಗಿ ಉಳುಮೆ ಮಾಡೋದ್ರಿಂದ ಇವುಗಳ ಕೋಶಗಳು ಸೂರ್ಯನ ಶಾಖಕ್ಕೆ ಮತ್ತು ಪಕ್ಷಿಗಳಿಗೆ ಸಿಕ್ಕಿ ನಾಶವಾಗ್ತವೆ. ಕಡ್ಡಿಯನ್ನು ಕಟಾವು ಮಾಡಿದ 12-15 ದಿನದಲ್ಲಿ %0.076 DDUP ಕೀಟನಾಶಕ ದ್ರಾವಣವನ್ನು ನಾವು ಸಂಜೆ ಹೊತ್ತು ಸಿಂಪಡಣೆ ಮಾಡಬೇಕಾಗತ್ತೆ. ಅಂದರೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಈ DDUPಯನ್ನು ಹಾಕ್ಕೊಂಡು ನಾವು ದ್ರಾವಣವನ್ನು ತಯಾರಿಸಿ ಸಿಂಪಡಣೆ ಮಾಡಬೇಕಾಗತ್ತೆ. ಈ ಒಂದು ಕೀಟನಾಶಕವನ್ನು ಬಳಸಿದ 10 ದಿನದವರೆಗೆ ಸೊಪ್ಪನ್ನು ಹುಳುಗಳಿಗೆ ಕೊಡಬಾರದು. ಇನ್ನು ಕೀಟನಾಶಕದ ಸಿಂಪಡಣೆಯ 1 ವಾರದ ನಂತರ ಬೇವಿನ ಕೀಟನಾಶಕವನ್ನು ನಾವು ಸಿಂಪಡಣೆ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ನಂತೆ ಈ ಬೇವಿನ ಕೀಟನಾಶಕವನ್ನು ಬೆರೆಸಿ ನಾವು ಸಿಂಪಡಣೆ ಮಾಡಬಹುದು. ಈ ಒಂದು ಬೇವಿನ ಕೀಟನಾಶಕವನ್ನು ಸಿಂಪಡಣೆ ಮಾಡಿದ 10 ದಿನಗಳವರೆಗೆ ಈ ಒಂದು ಹಿಪ್ಪನೇರಳೆ ಸೊಪ್ಪನ್ನು ಹುಳುಗಳಿಗೆ ಕೊಡಬಾರದು. ಕೀಟನಾಶಕ ಸಿಂಪಡಣೆ ಮಾಡಿದ 1 ವಾರದ ನಂತರ ಎಕರೆಗೆ 4 ರಂತೆ ಟ್ರೈಕೋ ಕಾರ್ಡ್ಗಳನ್ನು ಬಳಸಬೇಕಾಗತ್ತೆ. ಇನ್ನು ಈ ಬಾಧೆ ತಗಲಿದಂಥ ಕುಡಿಭಾಗಗಳನ್ನು ಆ ಒಂದು ಹುಳುಗಳ ಸಮೇತ ಕತ್ತರಿಸಿ ನಾಶಪಡಿಸಬೇಕಾಗತ್ತೆ. ಬೆಳಕಿನ ಬಲೆಗಳನ್ನು ಉಪಯೋಗಿಸಿ ಪತಂಗಗಳನ್ನು ಆಕರ್ಷಿಸಿ ನಾವು ನಾಶಪಡಿಸಬಹುದು. ಇನ್ನು ರೆಕ್ಕೆ ಇಲ್ಲದಂಥ ಮಿಡತೆ ಕೂಡ ಹಿಪ್ಪನೇರಳೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದು ಮುಖ್ಯವಾಗಿ ಮುಂಗಾರು ಹಿಂಗಾರು ಸಮಯದಲ್ಲಿ ರಾಜ್ಯದ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಒಂದು ರೆಕ್ಕೆ ಇಲ್ಲದ ಮಿಡತೆಯ ಹಾನಿಯ ಲಕ್ಷಣಗಳಿಗೆ ಬಂದರೆ ಪ್ರೌಢ ಮತ್ತು ಮರಿ ಮಿಡತೆಗಳು ಚಿಗುರ್ತಾ ಇರುವಂಥ ಕಣ್ಣು ಎಲೆ ಹಸಿರು ತೊಗಟೆ ಹಾಗೆಯೇ ತುದಿಭಾಗದ ಎಳೆಯ ರೆಂಬೆಗಳನ್ನು ಯಥೇಚ್ಛವಾಗಿ ತಿಂತವೆ. ಇದರ ಒಂದು ನಿರ್ವಹಣೆಗೆ ಬಂದರೆ ಆಳವಾಗಿ ಉಳುಮೆ ಮಾಡೋದರಿಂದ ಇವುಗಳ ಮೊಟ್ಟೆಗಳು ಸೂರ್ಯನ ಶಾಖಕ್ಕೆ ಮತ್ತು ಪಕ್ಷಿಗಳಿಗೆ ಸಿಕ್ಕಿ ನಾಶವಾಗ್ತವೆ. ಹಿಪ್ಪನೇರಳೆ ತೋಟವನ್ನು ಆಸರೆ ಸಸ್ಯ ಮತ್ತು ಕಳೆಗಿಡಗಳಿಂದ ನಾವು ಮುಕ್ತವಾಗಿಡಬೇಕಾಗತ್ತೆ. ಹಿಪ್ಪನೇರಳೆ ಕಡ್ಡಿ ಕಟಾವು ಮಾಡಿದ 12-15 ದಿನದಲ್ಲಿ ನಾವು %0.076 DDVP ಕೀಟನಾಶಕದ ದ್ರಾವಣವನ್ನು ಸಂಜೆ ಹೊತ್ತು ಸಿಂಪರಣೆ ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ನಾವು DDVP ಕೀಟನಾಶಕವನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಈ DDVP ಕೀಟನಾಶಕವನ್ನು ಸಿಂಪರಣೆ ಮಾಡಿದ 10 ದಿನಗಳವರೆಗೆ ಆ ಹಿಪ್ಪನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ಮೇಯಿಸೋದಕ್ಕೆ ಬಳಸಬಾರದು. ಇನ್ನು ಕೀಟನಾಶಕವನ್ನು ಮೊದಲಿಗೆ ತೋಟದ ಸುತ್ತಲೂ 4-5 ಕೇಂದ್ರೀಕೃತ ವೃತ್ತಾಕಾರದಲ್ಲಿ ಸಿಂಪರಣೆ ಮಾಡೋದ್ರಿಂದ ಇವು ದೂರಕ್ಕೆ ನೆಗೆದು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಸೂರ್ಯೋದಯಕ್ಕೂ ಮುಂಚೆ ಈ ಒಂದು ಮಿಡತೆಗಳು ಮಂಕಾಗಿರ್ತವೆ. ಆದ್ದರಿಂದ ಅವುಗಳನ್ನು ನಾವು ಸುಲಭವಾಗಿ ಹಿಡಿದು ನಾಶಪಡಿಸ್ಬೋದು. ಇನ್ನು ಮುಖ್ಯವಾಗಿ ಮಳೆಗಾಲದಲ್ಲಿ ಈ ರಾಮನಗರ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಬಸವನ ಹುಳುವಿನ ಕಾಟ ಈ ಹಿಪ್ಪನೇರಳೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಬಸವನ ಹುಳುವಿನ ಒಂದು ಹಾನಿಯ ಲಕ್ಷಣಕ್ಕೆ ಬಂದರೆ ಇವು ಹಿಪ್ಪನೇರಳೆಯ ಮೃದುಕಾಂಡ, ಎಳೆಯ ತೊಗಟೆ ಮತ್ತು ಚಿಗುರು ಎಲೆಗಳನ್ನು ತಿಂತವೆ. ಇವು ಎಲೆಗಳ ಮೇಲೆ ಓಡಾಡುವಾಗ ಸ್ರವಿಸುವಂಥ ಲೋಳೆ ಅಥವಾ ಗೊಣ್ಣೆಯಂತಹ ದ್ರವ ದುರ್ಗಂಧವನ್ನು ಉಂಟು ಮಾಡೋದ್ರಿಂದ ಅಂತಹ ಸೊಪ್ಪನ್ನು ರೇಷ್ಮೆ ಹುಳುಗಳು ಕಡಿಮೆ ಪ್ರಮಾಣದಲ್ಲಿ ತಿಂತವೆ. ಇದರಿಂದಾಗಿ ಅವುಗಳ ಬೆಳವಣಿಗೆ ಕುಂಠಿತವಾಗಿ ಗೂಡಿನ ತೂಕದಲ್ಲಿ ಗಣನೀಯ ಇಳಿತ ಕಂಡುಬರುತ್ತೆ. ಇನ್ನು ಈ ಬಸವನ ಹುಳುವಿನ ನಿರ್ವಹಣೆಗೆ ಬಂದರೆ ಆಳವಾಗಿ ಉಳುಮೆ ಮಾಡೋದರಿಂದ ಮಣ್ಣಲ್ಲಿ ಔತ್ಕೊಂಡಿರುವಂಥ ಬಸವನ ಹುಳುಗಳು, ಅವುಗಳ ಮೊಟ್ಟೆ ಮತ್ತು ಮರುಹುಳುವಿನ ಹಂತಗಳು ಬಿಸಿಲಿಗೆ ಮತ್ತು ನೈಸರ್ಗಿಕ ಶತ್ರುಗಳಿಗೆ ಸಿಕ್ಕು ಅವುಗಳ ಒಂದು ಸಂತತಿ ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಒದ್ದೆ ಮಾಡಿದ ಗೋಣಿ ತಾಟುಗಳನ್ನು ಅಥವಾ ಪಪಾಯ ಕಾಂಡಗಳನ್ನು ಸಂಜೆ ಹೊತ್ತು ಹಿಪ್ಪನೇರಳೆ ತೋಟದಲ್ಲಿ ಅಲ್ಲಲ್ಲಿ ಇಡಬೇಕು. ಮಾರನೇ ದಿನ ಬೆಳಗ್ಗೆ ಅವುಗಳ ಕೆಳಗಡೆ ಔತ್ಕೊಂಡಿರುವಂಥ ಬಸವನ ಹುಳುಗಳನ್ನು ಸಂಗ್ರಹಣೆ ಮಾಡಿ %25 ಉಪ್ಪು ನೀರಿನ ದ್ರಾವಣದಲ್ಲಿ ಹಾಕಿ ನಾಶಪಡಿಸಬೇಕು. 1 ಕಿಲೋಗ್ರಾಂ ಉಪ್ಪನ್ನು 4 ಲೀಟರ್ ನೀರಿಗೆ ಬೆರೆಸ್ಕೊಂಡು ಈ %25 ಉಪ್ಪಿನ ದ್ರಾವಣವನ್ನು ನಾವು ತಯಾರು ಮಾಡ್ಕೋಬಹುದು. %2.5 ಮೆಟಾಲ್ಡಿಹೈಡ್ ತುಣುಕುಗಳನ್ನು ಹಿಪ್ಪನೇರಳೆ ತೋಟದ ಸಾಲುಗಳ ಮಧ್ಯೆ ಸಾಯಂಕಾಲ ಹರಡೋದ್ರಿಂದ ರಾತ್ರಿ ವೇಳೆಯಲ್ಲಿ ಈ ರಾಸಾಯನಿಕ ವಸ್ತುವಿನತ್ತ ಅವು ಆಕರ್ಷಿತಗೊಂಡು ಅವುಗಳ ಪಾದಗಳು ಈ ವಿಷಕಾರಿ ಮೃದ್ವಂಗಿ ನಾಶಕದೊಂದಿಗೆ ಸ್ಪರ್ಶಗೊಂಡಾಗ ದೇಹದ ಒಳಗಡೆ ಹೀರಲ್ಪಟ್ಟು ಅಥವಾ ಆ ಒಂದು ಮೆಟಾಲ್ಡಿಹೈಡನ್ನು ತಿಂದಾಗ ಉದರ ಪಾಷಾಣದ ಪರಿಣಾಮದಿಂದಾಗಿ ದೇಹದಲ್ಲಿರುವ ಲೋಳೆಯನ್ನು ಸ್ರವಿಸ್ತಾ 1 ದಿನದ ಒಳಗಾಗಿ ಅವು ಸಾಯುತ್ತವೆ. ಈ ಮೆಟಾಲ್ಡಿಹೈಡ್ ರೇಷ್ಮೆ ಹುಳುಗಳಿಗೆ ಹಾನಿಕಾರಕ ಅಲ್ಲ. ಇನ್ನು ಹಿಪ್ಪನೇರಳೆಯನ್ನು ಬಾಧಿಸುವಂಥ ಮತ್ತೊಂದು ಮುಖ್ಯವಾದ ಕೀಟಪೀಡೆ ಅಂದರೆ ಮೇ-ಜೂನ್ ದುಂಬಿ ಅಥವಾ ಇದನ್ನು ಗೊಣ್ಣೆ ಹುಳು ಅಂತ ಕೂಡ ಕರೀತಾರೆ. ಈ ಒಂದು ಕೀಟದ ಪ್ರೌಢ ದುಂಬಿಗಳ ಹಾವಳಿ ಮುಂಗಾರಿನ ಸಮಯದಲ್ಲಿ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಒಂದು ಗೊಣ್ಣೆ ಹುಳುವಿನ ಮರಿ ಹುಳುಗಳು ಕಬ್ಬು, ತೆಂಗು ಮತ್ತು ಹಿಪ್ಪನೇರಳೆಯ ಬೇರನ್ನು ತಿಂತವೆ. ಪ್ರೌಢ ದುಂಬಿಗಳು ರಾತ್ರಿ ಹೊತ್ತು ಹಿಪ್ಪನೇರಳೆ ತೋಟಕ್ಕೆ ಹಾರಿ ಬಂದು ರೆಂಬೆಗಳ ಮೇಲೆ ಗುಂಪಾಗಿ ಕುಳಿತು ಸೊಪ್ಪನ್ನು ಯಥೇಚ್ಛವಾಗಿ ತಿಂತವೆ. ಅಲ್ಲದೆ ಬೇವು, ದೊಡ್ಡಬೇವು, ಹೆಬ್ಬೇವು, ಕಕ್ಕೆ, ದಾಸವಾಳ ಮತ್ತು ಗುಲಾಬಿ ಎಲೆಗಳನ್ನು ಕೂಡ ಇವು ತಿಂತವೆ. ಇವುಗಳ ನಿರ್ವಹಣೆಗೆ ಬಂದರೆ ಆಳವಾಗಿ ಉಳುಮೆ ಮಾಡೋದರಿಂದ ಇವುಗಳ ಮೊಟ್ಟೆ ಮತ್ತು ಮರಿಹುಳುಗಳು ಸೂರ್ಯನ ಶಾಖಕ್ಕೆ ಮತ್ತು ಪಕ್ಷಿಗಳಿಗೆ ಸಿಕ್ಕಿ ನಾಶವಾಗ್ತವೆ. ಈ ಒಂದು ಗೊಣ್ಣೆ ಹುಳುವಿನ ಹಾವಳಿ ಕಾಣಿಸ್ಕೊಂಡ ತಕ್ಷಣವೇ %0.076 DDVP ಕೀಟನಾಶಕ ದ್ರಾವಣವನ್ನು ನಾವು ಸಂಜೆ ಹೊತ್ತಿನಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ನಾವು DDVP ಬೆರೆಸ್ಕೊಂಡು ದ್ರಾವಣವನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಈ DDVP ಕೀಟನಾಶಕದ ಒಂದು ಸುರಕ್ಷತಾ ಅವಧಿ ಅಂದರೆ 10 ದಿನ. 10 ದಿನದವರೆಗೆ ಈ ಒಂದು ಸಿಂಪರಣೆ ಮಾಡಿದ ಹಿಪ್ಪನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ಕೊಡಬಾರದು. ಅವಶ್ಯಕತೆ ಕಂಡುಬಂದರೆ 1 ವಾರದ ನಂತರ ಮತ್ತೆ ಇದೇ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡಬಹುದು. ರಾತ್ರಿ ಹೊತ್ತು ಪ್ರಕಾಶಮಾನವಾದ ದೀಪವನ್ನು ಇಟ್ಟು ಈ ಒಂದು ದುಂಬಿಗಳನ್ನು ಆಕರ್ಷಿಸಿ ನಾವು ನಾಶಪಡಿಸಬಹುದು. ಮುಖ್ಯವಾಗಿ ಆ ಒಂದು ಪ್ರಕಾಶಮಾನದ ಬೆಳಕಿನ ಕೆಳಗೆ ನಾವು ಈ ನೀರಿಗೆ ಸೀಮೆಎಣ್ಣೆಯನ್ನು ಬೆರೆಸಿ ಆ ದ್ರಾವಣದ ಪಾತ್ರೆಯನ್ನು ಕೆಳಗಡೆ ಇಡಬೇಕಾಗತ್ತೆ. ಆ ಬೆಳಕಿಗೆ ಆಕರ್ಷಿತಗೊಂಡಂಥ ಈ ಮೇ-ಜೂನ್ ದುಂಬಿಗಳು ಅಥವಾ ಗೊಣ್ಣೆ ಹುಳುವಿನ ದುಂಬಿಗಳು ಬೆಳಕಿಗೆ ಬಂದು ಆ ನಂತರ ಅವು ಕೆಳಗಡೆ ಇರುವಂಥ ಈ ಸೀಮೆಣ್ಣೆ ಮಿಶ್ರಿತ ನೀರಿನಲ್ಲಿ ಬಿದ್ದು ಸಾಯ್ತವೆ. ಈ ರೀತಿಯಾಗಿ ಇವುಗಳನ್ನು ನಿಯಂತ್ರಣ ಮಾಡಬಹುದು. ಹಿಪ್ಪುನೇರಳೆಗೆ ಬಾಧಿಸುವ ಕೀಟಪೀಡೆ ನಿರ್ವಹಣೆ ಕುರಿತು ಪಿಎಂ ಜಗದೀಶ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ದೇಶಭಕ್ತಿ ಗೀತೆ, 7:02 ಜೋಲಿ ರಾಯ್ಡ್ ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ. 7:45 ಔಷಧೀಯ ಸಸ್ಯಗಳ ಪರಿಚಯ ಮತ್ತು ಉಪಯೋಗ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಸಿದ್ದರಾಜು. ಇದು ಮಂಗಳೂರು ಕೇಂದ್ರದ ಕೊಡುಗೆ. 9:05 ಉರ್ದು ಕಾರ್ಯಕ್ರಮ. ಅಲ್ಪಸಂಖ್ಯಾತರ ಅಭಿವೃದ್ದಿಗಿರುವ ಪ್ರಧಾನಮಂತ್ರಿಗಳ 15 ಕಾರ್ಯಕ್ರಮ ಕುರಿತು ಮೊಹಮ್ಮದ್ ಮೊಹಿಸೀನ್ ಅವರೊಂದಿಗೆ ಸಂದರ್ಶನ. ಬೆಂಗಳೂರು ಕೇಂದ್ರದ ಕೊಡುಗೆ ಉರ್ದು ಕಾರ್ಯಕ್ರಮ. 9:30 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿ. ಕಾಶ್ಮೀರ ರಾಜರುಗಳ ಬಂಡಾಯ ಮತ್ತು ಭಾರತದಲ್ಲಿ ವಿಲೀನ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮುಂಬೈ ಕರ್ನಾಟಕ. ಭಾಗವಹಿಸುವ ವಿಷಯ ಪರಿಣಿತರು ಶಿರೀಶ್ ಜೋಶಿ ಹಾಗೂ ಮಹೇಶ್ ದೇಶಪಾಂಡೆ. ರಚನೆ ಮತ್ತು ಪ್ರಸ್ತುತಿ ಮಾಯಾರಾಮನ್. ಇದು ಧಾರವಾಡ ಕೇಂದ್ರದ ಕೊಡುಗೆ. 10:05 ನಾಟಕ ತಲಕಾಡು ಮರಳಾಗಿ. ರಚನೆ ಬಿಎಸ್ ರಾಮಭಟ್ಟ, ನಿರ್ಮಾಣ ಡಾಕ್ಟರ್ ಎನ್ ಸುಧೀಂದ್ರ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. 10:35 ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಇನ್ನು ಮುಂದೆ ಮೂಡಿಬರಲಿದೆ. ಕೂದೆ ದಾಳೆ ಸನ್, ನಾಚೆ ಕೂದೆ ಝುಮೆ ಸನ್, ಕೆಳೆ ಕೂದೆ